ಟೆರಿಟೋರಿಯಲ್ ಆರ್ಮಿ ನೇತೃತ್ವದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಸೈನಿಕರ ನೇಮಕಾತಿ ರ್ಯಾಲಿಯಲ್ಲಿ ಕರ್ನಾಟಕದ ವಿವಿಧೆಡೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಸಮಸ್ಯೆ ಪರಿಹಾರಕ್ಕೆ ಆಯುಕ್ತರಿಂದ ಫೋನ್ಇನ್ ಕಾರ್ಯಕ್ರಮ. ಗೀತೋತ್ಸವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸುವ ಹಿನ್ನೆಲೆ ಕೃಷ್ಣನಗರಿ ಉಡುಪಿಯಲ್ಲಿ ಭರದ ಸಿದ್ಧತೆ. ಕಿದ್ವಾಯಿ ಆಸ್ಪತ್ರೆ ಸಹಯೋಗದಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜನೆಗೆ ಆರೋಗ್ಯ ಸಚಿವರೊಂದಿಗೆ ಸಮಾಲೋಚನೆ, ಸಚಿವ ಕೆಎಚ್ ಮುನಿಯಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸೂರ್ಯಕಾಂತಿ ಮತ್ತು ಹುಚ್ಚೆಳ್ಳು ಎಣ್ಣೆಯಲ್ಲಿರುವ ಪೌಷ್ಟಿಕಾಂಶಗಳು, ಮಹತ್ವ ಮತ್ತು ಬಳಕೆ. ಈ ಕುರಿತು ಡಾಕ್ಟರ್ ಗೀತಾ ಎನ್ಕಂಚಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಗೀತಾ ಅವರೇ. ನಮಸ್ಕಾರ. ನಮ್ಮ ಅಡುಗೆಯಲ್ಲಿ ವಿವಿಧ ರೀತಿಯಾದಂಥ ಖಾದ್ಯ ತೈಲಗಳನ್ನು ಬಳಸ್ತೇವೆ. ಮುಖ್ಯವಾಗಿ ನಮ್ಮಲ್ಲಿ ಈ ನೆಲಗಡಲೆ ಎಣ್ಣೆಯನ್ನು ಸಾಕಷ್ಟು ಜನ ಬಳಸ್ತಾ ಇದ್ರು. ಈಗೀಗ ಸೂರ್ಯಕಾಂತಿ ಎಣ್ಣೆಯಂತೂ ಬಹಳಷ್ಟು ಜನಪ್ರಿಯವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಹುಚ್ಚೆಳ್ಳಿನ ಎಣ್ಣೆಯನ್ನು ಕೂಡ ನಾವು ಬಳಸ್ಕೋಬೋದು ಅಂತ ನಾವು ಕೇಳಿದ್ದೀವಿ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಸೂರ್ಯಕಾಂತಿ ಮತ್ತು ಹುಚ್ಚೆಳ್ಳು ಎಣ್ಣೆಯ ಪೌಷ್ಟಿಕತೆ ಮತ್ತು ಬಳಕೆಯ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ನಮ್ಮ ಆಹಾರದ ಪದ್ಧತಿಯಲ್ಲಿ ಈ ಎಣ್ಣೆಯನ್ನು ಯಾಕಾಗಿ ಸೇವಿಸಬೇಕಾಗತ್ತೆ, ಇದರ ಮಹತ್ವ ಮತ್ತೆ ಆರೋಗ್ಯ ರಕ್ಷಣೆಯಲ್ಲಿ ಈ ಒಂದು ಎಣ್ಣೆಗಳ ಪಾತ್ರ ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಆಗ್ಲಿ. ಆರೋಗ್ಯ ರಕ್ಷಣೆಯಲ್ಲಿ ಸೂರ್ಯಕಾಂತಿ ಮತ್ತು ಹುಚ್ಚೆಳ್ಳು ಪಾತ್ರ ತಿಳ್ಕೊಳ್ಳೋ ಮೊದಲು, ನಾವು ದಿನನಿತ್ಯ ಸೇವಿಸುವ ಆಹಾರ ಹೇಗಿರಬೇಕು ಮತ್ತು ಅದರಲ್ಲಿ ಯಾವ್ಯಾವ ಆಹಾರ ಪದಾರ್ಥ ಇರಬೇಕು ಹಾಗೂ ಎಣ್ಣೆ ಪಾತ್ರ ಏನು ಅಂಬೋದನ್ನು ತಿಳ್ಕೊಳ್ಳೋಣ. ಅಂದ್ರೆ ಮುಖ್ಯವಾಗಿ ನಾವು ಪ್ರತಿದಿನ ಸೇವಿಸುವಂತ ಆಹಾರ ಹೇಗಿರಬೇಕಾಗತ್ತೆ? ನಾವೀಗ ದಿನನಿತ್ಯ ಸೇವಿಸುವಂತ ಆಹಾರ ಮುಖ್ಯವಾಗಿ ನಮ್ಮ ದೇಹವನ್ನು ಕಾರ್ಯನಿರ್ವಹಿಸಲು ಬೇಕಾದ ಶಕ್ತಿಯನ್ನು ನೀಡುವಂತಿರಬೇಕು, ದೇಹದ ಬೆಳವಣಿಗೆಗೆ ಪೂರಕ ಆಗಿರಬೇಕು ಮತ್ತು ದೇಹವನ್ನು ರೋಗ ರುಜಿನಗಳಿಂದ ರಕ್ಷಿಸುವಂತಿರಬೇಕು. ಈ 3 ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂಥ ಆಹಾರಕ್ಕೆ ನಾವು ಸಮತೋಲನ ಆಹಾರ ಅಥವಾ ಸಮತೂಕದ ಆಹಾರ ಅಂತ ಹೇಳ್ತೀವಿ. ಅಂದರೆ ಈ ಸಮತೋಲನ ಆಹಾರ ಅಂದರೆ ಯಾವ್ಯಾವ ಆಹಾರ ಪದಾರ್ಥಗಳು ಇರಬೇಕಾಗತ್ತೆ? ಈಗ ನಾವು ಪ್ರತಿದಿನ ಸೇವಿಸುವಂಥ ಆಹಾರ 6 ಮೂಲಭೂತ ವಸ್ತುಗಳಂತ ಹೇಳ್ತೀವಿ. ಅದು ಯಾವುದಂದ್ರೆ ಸಸಾರ್ಜನಕ, ಶರ್ಕರ ಪಿಷ್ಟ, ಕೊಬ್ಬು, ಜೀವಸತ್ವಗಳು ಮತ್ತು ಖನಿಜಾಂಶಗಳು. ಈ ಜೊತೆಗೆ ನೀರನ್ನು ಯೋಗ್ಯ ಪ್ರಮಾಣದಲ್ಲಿ ಹೊಂದಿರಬೇಕು. ಈ ಎಲ್ಲ ಪೋಷಕಾಂಶಗಳು ನಮಗೆ ಒಂದೇ ಆಹಾರದ ಮೂಲಕ ದೊರೆಯೋದಿಲ್ಲ. ಆದ್ದರಿಂದ ನಾವು ಸೇವಿಸುವ ಪ್ರತಿನಿತ್ಯದ ಆಹಾರ ಧಾನ್ಯಗಳಿರಬೇಕು, ಬೇಳೆಕಾಳಿರಬೇಕು, ಹಾಗೆ ತರಕಾರಿ, ಎಣ್ಣೆ ಬೀಜ, ಹಣ್ಣು, ಹಾಲು, ಹಾಲಿನ ಉತ್ಪನ್ನ, ಮೊಟ್ಟೆ, ಮೀನು ಮತ್ತು ಮಾಂಸಗಳನ್ನು ಕೂಡ ಒಳಗೊಂಡಿರಬೇಕು. ಇನ್ನು ಮುಖ್ಯವಾಗಿ ನಾವು ಸೇವಿಸುವಂಥ ಆಹಾರ ಏನೆಲ್ಲ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಅಂತೀರಿ? ಆಹಾರದಲ್ಲಿರುವಂಥ ಸಸಾರ್ಜನಕ ವಸ್ತುಗಳು ದೇಹದ ರಚನೆ ಮತ್ತು ಬೆಳವಣಿಗೆಗೆ ಮತ್ತು ವಿಕಸನಕ್ಕೆ ಭಾಗವಹಿಸ್ತವೆ. ಶರ್ಕರೆ ಪಿಷ್ಟ ಮತ್ತು ಎಣ್ಣೆ ಪದಾರ್ಥ ಅಥವಾ ಕೊಬ್ಬು ದೇಹದಲ್ಲಿ ಶಕ್ತಿ ಉತ್ಪಾದನೆಗಾಗಿ ಉಪಯೋಗ ಆಗುತ್ತೆ. ಜೀವಸತ್ವ ಮತ್ತು ಖನಿಜಗಳು ಬೇರೆ ಬೇರೆ ಜೀವವಸ್ತುಗಳ ಕ್ರಿಯೆಯಲ್ಲಿ ಭಾಗವಹಿಸುವುದಲ್ಲದೆ ಮೂಳೆ, ರಕ್ತದ ವರ್ಣ ಮತ್ತು ಚೋದಕಗಳ ತಯಾರಿಕೆಯಲ್ಲಿ ಪಾತ್ರವಹಿಸುತ್ತವೆ. ಮುಖ್ಯವಾಗಿ ಈ ಆಹಾರದಿಂದ ಇಷ್ಟೆಲ್ಲ ಕೆಲಸಗಳು ನಡೀತವೆ ಅಂತ ಹೇಳಬಹುದು. ಹೌದೌದು. ನಾವು ಸೇವಿಸುವಂತ ಆಹಾರದಿಂದ ದೊರೆಯುವಂತ ಶಕ್ತಿ ಏನೆಲ್ಲ ಕೆಲಸವನ್ನು ಮಾಡುತ್ತೆ ಅಂತ? ನಾವು ಸೇವಿಸುವಂತ ಆಹಾರದಲ್ಲಿರುವಂತಹ ಶಕ್ತಿಯು ಮುಖ್ಯವಾಗಿ ದೇಹದ ಪ್ರತಿಯೊಂದು ಜೀವಕೋಶದ ಕಾರ್ಯಕ್ಕೆ ಶಕ್ತಿ ಬೇಕೇ ಬೇಕಾಗುತ್ತೆ. ಅದರ ಜೊತೆಗೆ ಅನಿಯಂತ್ರಿತ ಸ್ನಾಯು ಚಟುವಟಿಕೆಗಳಾದ ಹೃದಯ ಬಡಿತ ಇರ್ಬೋದು, ಉಸಿರಾಟ ಇರ್ಬೋದು, ಅಥವಾ ಕರುಳಿನ ಚಲನೆ, ಪಚನ ಕಾರ್ಯ, ರಕ್ತ ಪರಿಚಲನೆ ಮತ್ತು ಮೆದುಳಿನ ಕಾರ್ಯಚಟುವಟಿಕೆಗೆ ಶಕ್ತಿ ಅತ್ಯವಶ್ಯಕವಾಗಿ ಇರಲೇಬೇಕಾಗುತ್ತೆ. ಈ ಜೊತೆಗೆ ದೈಹಿಕ ಉಷ್ಣತೆಯನ್ನು ಕಾಯ್ದಿರಿಸುವಲ್ಲಿ ಶಕ್ತಿ ಸಹಕಾರಿಯಾಗಿದೆ. ಇದರೊಂದಿಗೆ ವಿವಿಧ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ, ಅಂದರೆ ನಾವು ಮಾತಾಡಲಿಕ್ಕೆ, ಓಡಾಡಲಿಕ್ಕೆ ಬೇಕಾಗುವಂಥ ಶಕ್ತಿ ಕೂಡ ನಮಗೆ ಈ ಒಂದು ಆಹಾರದ ಮೂಲಕ ದೊರೆಯುತ್ತೆ. ಇಷ್ಟೆಲ್ಲ ಕಾರ್ಯನಿರ್ವಹಿಸಲು ಬೇಕಾದ ಶಕ್ತಿ ಪೋಷಕಾಂಶಗಳಾದ ಶರ್ಕರ್ ಪಿಷ್ಟ, ಕೊಬ್ಬು ಮತ್ತು ಸಸಾರಜನಕದ ಮೂಲಕ ದೊರೆಯುತ್ತೆ. ನಾವು ಈ ಶರ್ಕರ ಪಿಷ್ಟ ಮತ್ತು ಕೊಬ್ಬು ಅಂತ ಕೇಳ್ತಾ ಇರ್ತೀವಿ, ಇವು ಶಕ್ತಿಯನ್ನು ಒದಗಿಸುವಂಥ ಪೋಷಕಾಂಶಗಳು ಅಂತ ತಾವು ಹೇಳಿದ್ರಿ. ಸಾಮಾನ್ಯವಾಗಿ ಈ ಕೊಬ್ಬಿನ ಪದಾರ್ಥವನ್ನು ಹೆಚ್ಚಿಗೆ ಸೇವಿಸಬಾರ್ದು ಅಂತ ನಾವು ಕೇಳ್ತಾ ಇರ್ತೀವಿ. ಹಾಗಾದರೆ ನಮ್ಮ ಆಹಾರದಲ್ಲಿ ಈ ಕೊಬ್ಬು ಪದಾರ್ಥ ಎಷ್ಟು ಪ್ರಮಾಣದಲ್ಲಿ ಇರಬೇಕಾಗುತ್ತೆ? ಇತರೆ ಪೋಷಕಾಂಶಗಳಂತೆ ಕೊಬ್ಬಾಗಲಿ ಅಥವಾ ಮೇದಸ್ ಕೂಡ ಒಂದು ಅವಶ್ಯಕ ಪೋಷಕಾಂಶ. ಆದರೆ ಇದನ್ನು ಅತಿಯಾಗಿ ಸೇವಿಸೋದ್ರಿಂದ ಈ ಸಾಮಾನ್ಯವಾಗಿ ಕಂಡುಬರುವಂಥ ಬೊಜ್ಜಿರ್ಬೋದು ಅಥವಾ ಹೃದಯ ಸಂಬಂಧಿ ತೊಂದರೆಗಳು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಮ್ಮ ದೇಹದ ಒಟ್ಟು ಶಕ್ತಿ ಅವಶ್ಯಕತೆ ಏನಿದೆ ಅದರಲ್ಲಿ 25-30% ಪ್ರಮಾಣದಲ್ಲಿ ಮಾತ್ರ ನಾವು ಎಣ್ಣೆ ಅಥವಾ ಕೊಬ್ಬುಗಳಿಂದ ಶಕ್ತಿ ಸಿಗುವಂಥ ಆಹಾರವನ್ನು ಸೇವಿಸಬೇಕು. ಇನ್ನು ಮಿಕ್ಕ ಶಕ್ತಿಯು ಶರ್ಕರೆ ಪಿಷ್ಟ ಮತ್ತು ಪ್ರೋಟೀನ್ಗಳಿಂದ ದೊರೆಯುವಂತಿರಬೇಕು. ಅಂದರೆ ಒಬ್ಬ ಆರೋಗ್ಯವಂತ ಮನುಷ್ಯ ಎಷ್ಟು ಪ್ರಮಾಣದಲ್ಲಿ ಒಂದು ದಿನದಲ್ಲಿ ಈ ಎಣ್ಣೆ ಅಥವಾ ಕೊಬ್ಬನ್ನು ಸೇವಿಸಬೇಕಾಗುತ್ತೆ? ಈ ಆರೋಗ್ಯವಂತ ಮನುಷ್ಯ ಪ್ರತಿನಿತ್ಯ ಒಂದು 15-20 ಗ್ರಾಂ ಅಥವಾ 3-4 ಟೀ ಚಮಚದಷ್ಟು ಮಾತ್ರ ಎಣ್ಣೆ ಆಗ್ಬೋದು ಅಥವಾ ಇತರೆ ಯಾವುದೇ ಕೊಬ್ಬಾಗ್ಬೋದು ಸೇವಿಸ್ಬೋದು. ಇದರಲ್ಲೂ 1/4 ಭಾಗವಾದರೂ ಸಸ್ಯ ಮೂಲದಿಂದ ದೊರೆತ ಎಣ್ಣೆ ಆಗಿರಬೇಕು. ಕನಿಷ್ಠ 50% ಬಂದಿರಬೇಕಾಗುತ್ತೆ. ಕೊಬ್ಬಿನ ಪದಾರ್ಥ ಆಗ್ಬೋದು, ಎಣ್ಣೆ ಆಗ್ಬೋದು. ನಮಗೆ ಈಗ ಲಭ್ಯವಿರುವಂತ ಸಸ್ಯ ಮೂಲದ ಎಣ್ಣೆಗಳು ಯಾವ್ಯಾವು ಅಂತಿದೆ? ಮುಖ್ಯವಾಗಿ ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಬಳಸ್ತಾ ಇರುವಂತ ಶೇಂಗಾ ಎಣ್ಣೆ ಆಗಿರ್ಬೋದು, ಸೂರ್ಯಕಾಂತಿ ಎಣ್ಣೆ, ಅದ್ರ ಜೊತೆಗೆ ಕುಸುಬಿ ಎಣ್ಣೆ, ಹತ್ತಿ ಕಾಳೆಣ್ಣೆ, ಕೊಬ್ಬರಿ ಮತ್ತೆ ಆಲಿವ್ ಎಣ್ಣೆಗಳು ಸಸ್ಯಜನ್ಯ ಕೊಬ್ಬಿನ ಮೂಲಗಳಾಗಿವೆ. ಇನ್ನು ಈ ಸಸ್ಯಜನ್ಯ ಕೊಬ್ಬುಗಳು ಅಂತ ಹೇಳಿದ್ರೆ ಅಥವಾ ಎಣ್ಣೆಗಳು ಅಂತ ತಾವು ಹೇಳಿದ್ರಿ, ಜೊತೆಗೆ ಪ್ರಾಣಿಜನ್ಯ ಕೊಬ್ಬುಗಳು ಕೂಡ ಇದಾವೆ, ಇವುಗಳಿಗಿರುವಂತ ವ್ಯತ್ಯಾಸ ಏನು ಅಂತೀರಿ? ಮುಖ್ಯವಾಗಿ ಕೊಬ್ಬು ಅನ್ನೋದು ಗ್ಲಿಸರಾಲ್ ಮತ್ತು ಮೇದು ಆಮ್ಲಗಳ ಸಂಯೋಗದಿಂದ ಮಾಡಲ್ಪಟ್ಟಿರುತ್ತೆ. ಒಂದು ಭಾಗ ಗ್ಲಿಸರಾಲ್ ಇದ್ರೆ 3 ಭಾಗ ಮೇದು ಆಮ್ಲ ಸೇರಿ ಈ ಒಂದು ಕೊಬ್ಬು ಮಾಡಲ್ಪಟ್ಟಿರುತ್ತೆ. ಇದರಲ್ಲಿ ಮುಖ್ಯವಾಗಿ ಸ್ಪಿಯರಿಕ್, ಪಾಮಟಿಕ್ ಮತ್ತು ಓಲಿಯಕ್ ಆಮ್ಲಗಳಂತಹ ಮೇದು ಆಮ್ಲಗಳು ಸೇರಿ ಈ ಒಂದು ಕೊಬ್ಬು ರೂಪುಗೊಂಡಿರುತ್ತೆ. ಇದರೊಂದಿಗೆ ಕೆಲವೊಂದು ಕೊಬ್ಬುಗಳಲ್ಲಿ ಫಾಸ್ಫೋಲಿಪಿಡ್ ಮತ್ತು ಕೊಲೆಸ್ಟ್ರಾಲ್, ಕೊಬ್ಬಿನ ಇತರ ರೂಪಗಳು ಕೂಡ ಇರುತ್ತೆ. ಈಗ ತಾವು ಈ ಮೇದು ಆಮ್ಲಗಳು ಅಂತ ಹೇಳಿದ್ರಿ, ಇವುಗಳ ಗುಣ ವಿಶೇಷ ಏನು ಅಂತೀರಿ? ಈಗ ಮೇದು ಆಮ್ಲಗಳು ಕಾರ್ಬನ್ ಅಣುಗಳ ಉದ್ದ ಸರಪಳಿಯನ್ನು ಹೊಂದಿರುತ್ತೆ. ಅವುಗಳ ಸಂಖ್ಯೆ ಸಾಮಾನ್ಯವಾಗಿ 2-20. ಪ್ರತಿಯೊಂದು ಕಾರ್ಬನ್ ಅಣು ಜಲಜನಕದ ಅಣುವಿನೊಡನೆ ಸಂಬಂಧ ಪಡೆದಿರುತ್ತೆ. ಮೇದು ಆಮ್ಲದಲ್ಲಿ ಅಡಕವಾಗಿರುವ ಇಂಗಾಲ ಮತ್ತು ಜಲಜನಕ ಅಣುಗಳ ಸಂಖ್ಯೆ ಮತ್ತು ಅವುಗಳ ಸಂಯೋಜನೆ ಕೊಬ್ಬಿನ ಗುಣವಿಷಯವನ್ನ ರೂಪಿಸುತ್ತೆ. ಮೇದು ಆಮ್ಲಗಳಲ್ಲಿ 2 ವಿಧ ಇದೆ, ಒಂದು ಸಂತೃಪ್ತ ಮೇದು ಆಮ್ಲ, ಇನ್ನೊಂದು ಅಸಂತೃಪ್ತ ಮೇದು ಆಮ್ಲ. ಈಗ ಮುಖ್ಯವಾಗಿ ಈ ಸಂತೃಪ್ತ ಮತ್ತು ಅಸಂತೃಪ್ತ ಮೇದು ಆಮ್ಲಗಳಂದ್ರೇನು, ಮತ್ತೆ ನಮ್ಮ ಆಹಾರದಲ್ಲಿ ಯಾವ ರೀತಿಯಾದಂತ ಮೇದು ಆಮ್ಲ ಇರುವಂತ ಕೊಬ್ಬಿಗೆ ನಾವು ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತೆ? ಈಗ ಸಂತೃಪ್ತ ಮೇದು ಆಮ್ಲ ಅಂದ್ರೆ ಎಲ್ಲಾ ಇಂಗಾಲದ ಅಣುಗಳು ಎರಡೂ ಬದಿ ಜಲಜನಕ ಅಣುಗಳನ್ನೇ ಜೋಡಿಸಲ್ಪಟ್ಟಿದ್ರೆ ಅಂತ ಅದಕ್ಕೆ ನಾವು ಸಂತೃಪ್ತ ಮೇದು ಆಮ್ಲ ಅಂತ ಹೇಳ್ತೀವಿ. ಇದಕ್ಕೆ ಭಿನ್ನವಾಗಿ ಒಂದು ಜೊತೆ ಜಲಜನಕ ಅಣುಗಳಿಗೆ ಸಂಬಂಧ ಪಡೆಯದೆ ಇಂಗಾಲ ಅಣು ಹಾಗೆ ಉಳಿದಿದ್ರೆ ಅದಕ್ಕೆ ಅಸಂತೃಪ್ತ ಮೇದು ಆಮ್ಲ ಅಂತ ನಾವು ಹೇಳ್ತೀವಿ. ಈಗ ಆರೋಗ್ಯ ರಕ್ಷಣೆ ದೃಷ್ಟಿಯಿಂದ ಹೇಳೋದಾದ್ರೆ ಅಸಂತೃಪ್ತ ಮೇದು ಆಮ್ಲಗಳನ್ನ ಹೆಚ್ಚಾಗಿ ಹೊಂದಿರುವಂತಹ ಸಸ್ಯಜನ್ಯ ಎಣ್ಣೆ ಅಥವಾ ಕೊಬ್ಬನ್ನು ಸೇವಿಸೋದು ಒಳ್ಳೆಯದು. ನಮ್ಮ ಈ ಸಸ್ಯಜನ್ಯ ಎಣ್ಣೆಗಳಲ್ಲಿ ಯಾವ್ಯಾವ ಈ ಖಾದ್ಯ ತೈಲಗಳು ಈ ಅಸಂತೃಪ್ತ ಮೇದು ಆಮ್ಲಗಳನ್ನು ಹೆಚ್ಚಾಗಿ ಹೊಂದಿದ್ದಾವೆ? ಈಗ ಸಸ್ಯಜನ್ಯ ಎಣ್ಣೆಗಳಲ್ಲಿ ಹೇಳೋದಾದ್ರೆ ಸೂರ್ಯಕಾಂತಿ ಎಣ್ಣೆ, ಕುಸುಬೆ ಎಣ್ಣೆ, ಕಡಲೆಕಾಯಿ, ಹುಚ್ಚಳ್ಳು, ಕಾರ್ನ್ ಮತ್ತು ಆಲಿವ್ ಎಣ್ಣೆಗಳು ಹೆಚ್ಚಾಗಿ ಅಸಂತೃಪ್ತ ಮೇದು ಆಮ್ಲಗಳನ್ನು ಹೊಂದಿರ್ತವೆ. ಈ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿವಿಧ ಸಸ್ಯಜನ್ಯ ಎಣ್ಣೆಗಳಲ್ಲಿ ಸೂರ್ಯಕಾಂತಿಯನ್ನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಸಂತೃಪ್ತ ಮೇಧೋ ಆಮ್ಲವನ್ನ ಹೊಂದಿರೋದ್ರಿಂದ ಖಾದ್ಯ ತೈಲಗಳಲ್ಲೇ ಇದೊಂದು ಉತ್ಕೃಷ್ಟ ಸ್ಥಾನವನ್ನ ಪಡೆದಿದೆ ಹಾಗೂ ಆರೋಗ್ಯ ರಕ್ಷಣೆಯಲ್ಲಿ ವಿಶೇಷ ಪಾತ್ರವನ್ನ ವಹಿಸ್ತಾ ಇದೆ. ಇನ್ನ ಈ ಸೂರ್ಯಕಾಂತಿ ಎಣ್ಣೆಯಲ್ಲಿರುವಂತ ವಿವಿಧ ಮೇಧೋ ಆಮ್ಲಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ ಸೂರ್ಯಕಾಂತಿ ಬೀಜ 52% ಪ್ರಮಾಣದಲ್ಲಿ ಎಣ್ಣೆ ಅಂಶವನ್ನ ಹೊಂದಿದೆ. ಈ ಎಣ್ಣೆಯು ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ಖಾದ್ಯ ತೈಲಗಳ ಪೈಕಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ 74% ಪಾಲಿ ಅನ್ಸ್ಯಾಚುರೇಟೆಡ್ ಆಮ್ಲ ಅಂತ ಹೇಳ್ತೀವಿ, ಅದರಲ್ಲೂ ಲಿನೋಲೇಕ್ ಆಮ್ಲವನ್ನ ಹೊಂದಿದೆ. ಇದರೊಂದಿಗೆ ಮೋನೋ ಅನ್ಸ್ಯಾಚುರೇಟೆಡ್ ಆಮ್ಲವಾದ ಓಲಿಕ್ ಆಮ್ಲವನ್ನು ಕೂಡ 40% ಹೊಂದಿದೆ. ಇದರೊಂದಿಗೆ ಸಂತೃಪ್ತ ಮೇಧೋ ಆಮ್ಲಗಳಾದ ಪಾಮಿಟಿಕು ಮತ್ತು ಸ್ಪೀರಿಕ್ ಆಮ್ಲವನ್ನು ಕಡಿಮೆ ಪ್ರಮಾಣದಲ್ಲಿ ಅಂದ್ರೆ 7% ಹೊಂದಿದೆ. ಇನ್ನ ಈ ಲಿನೋಲೈಕ್ ಆಮ್ಲ ಅಂತ ತಾವು ಹೇಳಿದ್ರಲ್ಲ, ಆರೋಗ್ಯ ರಕ್ಷಣೆಯಲ್ಲಿ ಇದರ ಮಹತ್ವ ಏನು? ಮಕ್ಕಳ ಬೆಳವಣಿಗೆಗೆ ಹಂತದಲ್ಲಿ ಲಿನೋಲೈಕ್ ಆಮ್ಲದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಈ ಅವಶ್ಯಕ ಮೇಧೋ ಆಮ್ಲ ಮುಖ್ಯವಾಗಿ ಚರ್ಮ ಒಣಗೋದನ್ನ ಮತ್ತು ಸುಲಿಯೋದನ್ನ ತಡೆಗಟ್ಟುತ್ತೆ. ಇದಲ್ಲದೆ ಅವು ಜೀವಕೋಶಗಳ ಭಿತ್ತಿಯ ಬಂಧುತೆಯನ್ನ ಕಾಯ್ದಿರಿಸಲು, ಕೊಲೆಸ್ಟ್ರಾಲ್ ಜೀವವಸ್ತುವಿನ ಕ್ರಿಯೆಯನ್ನು ನಿಯಂತ್ರಿಸಲು ಮತ್ತು ದೇಹದ ಕಾರ್ಯಕ್ರಿಯೆಗೆ ಚಾಲನೆ ನೀಡುವ ಚೋದಕಗಳ ತಯಾರಿಕೆಗೆ ಈ ಒಂದು ಲಿನೋಲೈಕ್ ಆಮ್ಲ ಅತ್ಯವಶ್ಯಕವಾಗಿದೆ. ಇನ್ನ ಮುಖ್ಯವಾಗಿ ಈ ಸೂರ್ಯಕಾಂತಿ ಯಾವ್ಯಾವ ಪೋಷಕಾಂಶಗಳನ್ನು ಹೆಚ್ಚಾಗಿ ಹೊಂದಿದೆ? ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಧಾನ್ಯ ಆಗಲಿ ಅಥವಾ ಬೇಳೆಕಾಳಾಗಲಿ 100 ಗ್ರಾಮವನ್ನು ಸೇವನೆ ಮಾಡಿದಾಗ ಅದರಿಂದ ನಮಗೆ 300-350 ಕಿಲೋ ಕ್ಯಾಲರಿ ಶಕ್ತಿ ದೊರೆಯುತ್ತೆ. ಹೌದು. ಅದೇ ರೀತಿ ಎಣ್ಣೆ ಬೀಜವನ್ನು ನಾವು ಸೇವನೆ ಮಾಡಿದಾಗ ಇದಕ್ಕಿಂತ 1 ಪಟ್ಟು ಹೆಚ್ಚು ಕ್ಯಾಲರಿ ಸಿಗುತ್ತೆ. ಅಂದರೆ 100 ಗ್ರಾಮು ಎಣ್ಣೆಕಾಳು ನಾವು ಸೇವನೆ ಮಾಡಿದರೆ ಸುಮಾರು 620 ಶಕ್ತಿ ನಮಗೆ ದೊರೆಯುತ್ತೆ, ಕ್ಯಾಲೋರಿಯಷ್ಟು ಶಕ್ತಿ ದೊರೆಯುತ್ತೆ. ಹಾಗಾಗಿ ಇದಕ್ಕೆ ನಾವು ಶಕ್ತಿವರ್ಧಕ ಆಹಾರ ಅಂತ ಬಳಸಬಹುದು. ಇದು ಬೇಳೆಕಾಳುಗಳಲ್ಲಿರುವಷ್ಟು ಪ್ರೋಟೀನ್ ಅನ್ನ ಹೊಂದಿರೋದ್ರಿಂದ ಶರ್ಕರ್ ಪಿಷ್ಟ, ಪ್ರೋಟೀನ್ ಮತ್ತು ಕೊಬ್ಬಣ್ಣು ಹೊಂದಿರುವ ಎಣ್ಣೆ ಬೀಜ ಅಂತಲೂ ಕೂಡ ನಾವು ಹೇಳಬಹುದು. ಇದಲ್ಲದೆ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಅದರಲ್ಲಿಯೂ ಮೂಳೆಗಳ ಬೆಳವಣಿಗೆಗೆ ಅವಶ್ಯಕವಾಗಿರುವ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನು ಸಹ ಸಾಕಷ್ಟು ಪ್ರಮಾಣದಲ್ಲಿ ಹೊಂದಿದೆ. ಈ ಒಂದು ಸೂರ್ಯಕಾಂತಿನಲ್ಲಿ ಈ ಸುಣ್ಣದ ಅಂಶ ಮತ್ತು ರಂಜಕದ ಅಂಶ ಇವೆರಡು ಕೂಡ ಇದೆ, ಎರಡು ಕೂಡ ಸಾಕಷ್ಟು ಪ್ರಮಾಣದಲ್ಲಿದೆ. ಅದಲ್ಲೇ ಈ ಕಬ್ಬಿನಾಂಶ ಮುಖ್ಯವಾಗಿ ಏನಕ್ಕೆ ಅಂದ್ರೆ ಈ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾಗಿ ಬೇಕು. ಈ ಒಂದು ಕಬ್ಬಿನಾಂಶನು ಕೂಡ ಹೇರಳವಾಗಿರೋದ್ರಿಂದ ಉತ್ತಮವಾದಂತಹ ಇದು ಪೌಷ್ಟಿಕ ಮೌಲ್ಯವನ್ನು ಹೊಂದಿದೆ. ಹಾಗಾಗಿ ರಕ್ತಹೀನತೆಯನ್ನು ನಿವಾರಣೆ ಮಾಡಲು ಕೂಡ ಅವಶ್ಯಕ ಇದು. ಇನ್ನ ಮುಖ್ಯವಾಗಿ ನಾವು ಸೂರ್ಯಕಾಂತಿ ಎಣ್ಣೆಗೆ ಬಂದ್ರೆ ಇದರಲ್ಲಿರುವಂತಹ ಮುಖ್ಯ ಪೌಷ್ಟಿಕಾಂಶಗಳು ಯಾವ್ಯಾವು? ಸೂರ್ಯಕಾಂತಿ ಎಣ್ಣೆನ ತಗೊಂಡಾಗ ಇದರಲ್ಲಿ ಮುಖ್ಯವಾಗಿ ಅಸಂತೃಪ್ತ ಮೇಧೋ ಆಮ್ಲಗಳು ಇದೆ, ಅದ್ರ ಜೊತೆಗೆ ಜೀವಸತ್ವ ಟೊಕೋಫೆರಾಲ್ ಅಂತ ಹೇಳ್ಬೋದು ಅಥವಾ ವಿಟಮಿನ್ ಇ. ಇದರೊಂದಿಗೆ ಕಣ್ಣಿನ ದೃಷ್ಟಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಜೀವಸತ್ವ ಎ ಕೂಡ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಸೂರ್ಯಕಾಂತಿ ಎಣ್ಣೆನಲ್ಲಿ ಜೀವಸತ್ವ ಇ ಮತ್ತೆ ಜೀವಸತ್ವ ಎ ಎರಡು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಇನ್ನ ಈ ಸೂರ್ಯಕಾಂತಿ ಎಣ್ಣೆಯಲ್ಲಿರುವಂತ ಈ ಜೀವಸತ್ವದ ಕಾರ್ಯಗಳು ಏನು ಅಂತೀರಿ? ಈ ಜೀವಸತ್ವ ಇ ನಮ್ಮ ದೇಹದಲ್ಲಿ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ ಅಂತ ಕಾರ್ಯನಿರ್ವಹಿಸುತ್ತೆ. ಇದು ದೇಹದಲ್ಲಿ ಸಂಗ್ರಹವಾಗಿರುವಂತಹ ಮೇಧಸ್ಸಿನ ಉತ್ಕರ್ಷಣೆಯನ್ನ ತಡೆಗಟ್ಟುತ್ತೆ. ದೇಹದಲ್ಲಿ ಉತ್ಪತ್ತಿಯಾಗುವ ಕ್ಯಾನ್ಸರ್ ಕಾರಕ ಕಣಗಳ ಕ್ರಿಯೆಯನ್ನ ನಿಷ್ಕ್ರಿಯಗೊಳಿಸೋದ್ರಿಂದ ಸೂರ್ಯಕಾಂತಿ ಎಣ್ಣೆ ಸೇವನೆ ಮಾಡುವವರಲ್ಲಿ ಕ್ಯಾನ್ಸರ್ಗೆ ಒಳಪಡುವ ಸಾಧ್ಯತೆ ಕಡಿಮೆ ಅನ್ಬಹುದು. ಅಲ್ಲದೆ ಇದು ರೊಮ್ಯಾಂಟಿಕ್ ಅರ್ಥ್ರೈಟಿಸ್ ಅಂತ ನಾವೇನ್ ಹೇಳ್ತೀವಿ ಅಥವಾ ಮೂಳೆ ರೋಗ ಮತ್ತೆ ಅಸ್ತಮಾ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಇನ್ನ ಸೂರ್ಯಕಾಂತಿ ಎಣ್ಣೆ ಆರೋಗ್ಯ ರಕ್ಷಣೆಯಲ್ಲಿ ಇಷ್ಟೆಲ್ಲ ಪ್ರಮುಖ ಕಾರ್ಯಗಳನ್ನ ನಿರ್ವಹಿಸುತ್ತೆ. ಹೌದು. ಈ ಕಾರ್ಯಗಳಲ್ಲದೆ ಸೂರ್ಯಕಾಂತಿ ಎಣ್ಣೆಯಲ್ಲಿರುವಂತ ಈ ಜೀವಸತ್ವ ಮಾಯಶ್ಚರೈಸರ್ನಂತೆ ಕಾರ್ಯನಿರ್ವಹಿಸಿ ಚರ್ಮದ ಆರೋಗ್ಯವನ್ನು ಕಾಪಾಡಿ ಚರ್ಮವನ್ನು ಯಾವಾಗಲೂ ಮೃದುವಾಗಿ ಇಡುತ್ತೆ. ಓ, ಅಂದ್ರೆ ಅದರಲ್ಲಿ ತೇವಾಂಶ ಕಾಪಾಡಿಕೊಳ್ಳುತ್ತೆ. ಹೌದು. ಇದರಿಂದಾಗಿ ಸೂರ್ಯಕಾಂತಿ ಎಣ್ಣೆಯನ್ನು ಅನೇಕ ಸೌಂದರ್ಯ ವರ್ಧಕಗಳ ತಯಾರಿಕೆಯಲ್ಲಿ ಬಳಸಲಾಗ್ತಾ ಇದೆ. ಇದು ಚಿಕ್ಕ ಮಕ್ಕಳಲ್ಲಿ ಅಥವಾ ಅವಧಿಗೆ ಮೊದಲೇ ಹುಟ್ಟಿದಂತಹ ಮಕ್ಕಳ ಚರ್ಮದ ರಕ್ಷಣೆಯಲ್ಲೂ ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಈ ಎಣ್ಣೆ ರೋಗಕಾರಕಗಳು ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸುವುದನ್ನು ತಡೆಗಟ್ಟೋದ್ರಿಂದ ಮಕ್ಕಳನ್ನು ಅನೇಕ ಸೋಂಕು ರೋಗಗಳಿಂದ ರಕ್ಷಿಸುತ್ತೆ ಅನ್ನೋದು ಈ ಒಂದು ಅಧ್ಯಯನದಿಂದ ದೃಢಪಟ್ಟಿದೆ. ಇನ್ನ ಈ ಎಣ್ಣೆ ಅಥವಾ ಕೊಬ್ಬಿನ ಸೇವನೆ ಹೃದಯ ಸಂಬಂಧಿ ಕಾಯಿಲೆ ತರುವಂತ ಸಾಧ್ಯತೆ ಇರುತ್ತೆ ಅಂತ ಸಾಮಾನ್ಯವಾಗಿ ನಾವು ಕೇಳ್ತಾ ಇದ್ದೀವಿ. ಅಂದ್ರೆ ಸೂರ್ಯಕಾಂತಿ ಎಣ್ಣೆಯ ಪಾತ್ರ ಏನು ಅಂತೀರ? ಇದು ಹೃದಯಕ್ಕೆ ಎಷ್ಟರ ಮಟ್ಟಿಗೆ ಒಳ್ಳೇದು ಅಂತೀರಿ? ಈಗ ಯಾವುದೇ ಆಹಾರ ಆಗಲಿ ಮಿತವಾಗಿ ಸೇವಿಸಿದ್ರೆ ಅದು ಆರೋಗ್ಯಕ್ಕೆ ಪೂರಕ. ಹೌದು. ಅತಿಯಾದಲ್ಲಿ ಅಮೃತ ಕೂಡ ವಿಷವೇ. ಅದರಲ್ಲೂ ಮುಖ್ಯವಾಗಿ ಎಣ್ಣೆ ಬೆಣ್ಣೆ ಅಂತ ಕೊಬ್ಬಿನ ಅತಿಯಾದ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕವಾಗಿ ಪರಿಣಮಿಸುತ್ತೆ. ಅದರಲ್ಲೂ ಮುಖ್ಯವಾಗಿ ಅತಿಯಾದ ರಕ್ತದೊತ್ತಡ, ಬೊಜ್ಜು ಮುಂತಾದ ಕಾಯಿಲೆಗಳನ್ನು ತಂದೊಡ್ಡ ಸಾಧ್ಯತೆ ಹೆಚ್ಚು. ಆದರೆ ಮಿತ ಪ್ರಮಾಣದಲ್ಲಿ ಅಸಂತೃಪ್ತ ಮೇದು ಆಮ್ಲಗಳನ್ನು ಹೆಚ್ಚಾಗಿ ಹೊಂದಿರುವಂಥ ಸೂರ್ಯಕಾಂತಿ ಎಣ್ಣೆ ಇರ್ಬೋದು, ಹುಚ್ಚೆಳ್ಳು ಎಣ್ಣೆ ಇರ್ಬೋದು, ಅಥವಾ ಕಡಲೆಕಾಯಿ ಎಣ್ಣೆ ಇರ್ಬೋದು, ಇಂಥ ಎಣ್ಣೆಗಳನ್ನು ಸೇವಿಸೋದ್ರಿಂದ ಕೊಲೆಸ್ಟ್ರಾಲ್ ಗರಣೆಗಟ್ಟೋದನ್ನು ತಡೆಗಟ್ಟಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಅಂದರೆ ರಕ್ತನಾಳಗಳ ಒಳಗಡೆ ಅದೊಂದು ರೀತಿ ಕಿಟ್ಟ ಕಟ್ಟಿಬಿಟ್ಟು ಈ ಒಂದು ರಕ್ತದ ಚಲನೆಗೆ ಅಡ್ಡಿ ಆಗ್ತಾ ಇರುತ್ತೆ. ಆ ಒಂದು ಗರಣೆ ಗಟ್ಟೋದನ್ನೇ ಈ ಒಂದು ಎಣ್ಣೆಗಳು ತಡೆಗಟ್ಟುತ್ತೆ. ಇದಲ್ಲದೆ ಸೂರ್ಯಕಾಂತಿ ಎಣ್ಣೆಯಲ್ಲಿರುವಂತಹ ಕೆಲವೊಂದು ಫೈಟೋಕೆಮಿಕಲ್ಸ್ಗಳಾದ ಕೋಲಿನ್ ಮತ್ತೆ ಫಿನೋಲಿಕ್ ಆಮ್ಲ ಹೃದಯದ ಆರೋಗ್ಯ ರಕ್ಷಣೆಯಲ್ಲಿ ಸಹಕಾರಿಯಾಗಿವೆ. ಅಸಂತೃಪ್ತ ಮೇದು ಆಮ್ಲಗಳೊಂದಿಗೆ ಜೀವರಕ್ಷಕ ಪೋಷಕಾಂಶಗಳಾದಂತ ಜೀವಸತ್ವ ಇ ಇರೋದ್ರಿಂದ ಇದು ಆರೋಗ್ಯಕರ ಎಣ್ಣೆ ಅಂತ ಹೆಸರನ್ನ ಪಡೆದಿದೆ. ಇನ್ನು ತಿನಿಸುಗಳ ತಯಾರಿಕೆಯಲ್ಲಿ ಈ ಸೂರ್ಯಕಾಂತಿಯ ಪ್ರಾಮುಖ್ಯತೆ ಏನು ಅಂತೀರಿ? ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಇತರೆ ಎಣ್ಣೆಗಳಿಗೆ ಹೋಲಿಸಿದ್ರೆ ಇದೊಂದು ಉತ್ಕೃಷ್ಟ ಖಾದ್ಯ ತೈಲ ಅಂತ ನಾವು ಹೇಳ್ಬೋದು. ಇದರ ಬಣ್ಣ ಇರ್ಬೋದು, ಪರಿಮಳ ಇರ್ಬೋದು, ಪಾರದರ್ಶಕತೆ, ರುಚಿ ಎಲ್ಲವೂ ಕೂಡ ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರ ಆಗಿವೆ. ಮತ್ತು ಇದು ಹೆಚ್ಚಿನ ಕುದಿಯೋ ಬಿಂದುವನ್ನು ಹೊಂದಿರೋದ್ರಿಂದ ಕರಿದ ತಿಂಡಿ ತಯಾರಿಸಲು ಹೆಚ್ಚು ಸೂಕ್ತ ಅಂತ ಹೇಳ್ಬೋದು. ಅಲ್ಲದೆ ಇದರಿಂದ ತಯಾರಿಸಿದ ತಿಂಡಿಗಳನ್ನು ತಾಜಾ ರೂಪದಲ್ಲಿ ಬಹುದಿನಗಳವರೆಗೆ ಇಡಬಹುದಾಗಿದೆ. ಆದ್ದರಿಂದ ಆಹಾರ ಉದ್ಯಮಗಳು ಈ ಎಣ್ಣೆಯನ್ನು ಮುಖ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ತಯಾರು ಮಾಡುವಾಗ ಆ ಒಂದು ಆಹಾರದಲ್ಲಿ ಟ್ರಾನ್ಸ್ಫ್ಯಾಟ್ ಅನ್ನೋ ಅಂಶ ಕಡಿಮೆ ಮಾಡಲು ಬಳಸ್ತಾ ಇದ್ದಾರೆ. ಈ ಸೂರ್ಯಕಾಂತಿ ಎಣ್ಣೆಯನ್ನು ಆರೋಗ್ಯದ ದೃಷ್ಟಿಯಿಂದ ಮತ್ತು ತಿನಿಸುಗಳ ತಯಾರಿಕೆ ಎರಡೂ ರೀತಿಯಲ್ಲಿ ಇದು ಮಹತ್ವವನ್ನು ಪಡೆದಿದೆ ಅಂತ ಹಂಗಾಯ್ತು. ಹೌದು, ಅಂದ್ರೆ ಈ ಕರಿದ ಪದಾರ್ಥಗಳನ್ನು ಕೂಡ ತಯಾರಿಸಿಕೊಳ್ಳೋದಕ್ಕೆ ಇದು ಸೂಕ್ತ. ಸೂರ್ಯಕಾಂತಿ ಎಣ್ಣೆ ಅಸಂತೃಪ್ತ ಮೇಧೋ ಆಮ್ಲವನ್ನು ಹೆಚ್ಚಾಗಿ ಹೊಂದಿರೋದ್ರಿಂದ ಆರೋಗ್ಯಕರ ತಿಂಡಿ ತಯಾರಿಕೆಗೆ ಅದರಲ್ಲೂ ಮುಖ್ಯವಾಗಿ ಕರಿದು ತಯಾರಿಸುವಂತಹ ತಿಂಡಿಗಳ ಬಳಕೆಗೆ ಹೆಚ್ಚು ಸೂಕ್ತ ಆಗಿದೆ. ಈ ಎಣ್ಣೆ ಪರಿಮಳ ಖಾದ್ಯಕ್ಕೆ ಬಳಸುವಂತ ಯಾವುದೇ ಪದಾರ್ಥದ ಸುವಾಸನೆಯನ್ನ ಮಸಕ್ ಮಾಡದೇ ಇರೋದ್ರಿಂದ ಸಹ ಖಾದ್ಯ ತಯಾರಿಸಲು ಅದರಲ್ಲೂ ಮಸಾಲೆಯುಕ್ತ ಪದಾರ್ಥ ತಯಾರಿಸಲು ಹೆಚ್ಚು ಸೂಕ್ತ ಆಗುತ್ತೆ. ಇಷ್ಟೆಲ್ಲ ಆರೋಗ್ಯಕರವಾದಂತಹ ಈ ಸೂರ್ಯಕಾಂತಿ ಎಣ್ಣೆಯನ್ನ ಈ ಬೇಕರಿ ಪದಾರ್ಥಗಳ ತಯಾರಿಕೆಗೆ ಬಳಸಬಹುದೇ? ಸಾಮಾನ್ಯವಾಗಿ ಬೇಕರಿ ಪದಾರ್ಥ ತಯಾರಿಸಲು ನಾವು ಮುಖ್ಯವಾಗಿ ಸಂತೃಪ್ತ ಮೇಧೋ ಆಮ್ಲ ಹೊಂದಿರುವಂತಹ ವನಸ್ಪತಿಯನ್ನ ಬಳಸ್ತಾ ಇರ್ತೀವಿ. ಅದರ ಬದಲಾಗಿ ಸೂರ್ಯಕಾಂತಿ ಎಣ್ಣೆಯನ್ನ ಬಳಸಬಹುದು, ಮತ್ತು ಇದು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಸೂಕ್ತ ಕೂಡ ಆಗುತ್ತೆ. ಅವಾಗ ಇನ್ನ ಆರೋಗ್ಯ ರಕ್ಷಣೆಯಲ್ಲಿ ಸೂರ್ಯಕಾಂತಿ ಎಣ್ಣೆಯಿಂದ ಇರುವಂತಹ ಇತರ ಪ್ರಯೋಜನಗಳೇನು? ಸೂರ್ಯಕಾಂತಿ ಎಣ್ಣೆನ ಅಡುಗೆಗೆ ಮಾತ್ರ ಅಲ್ಲದೆ ಕೂದಲು ಮತ್ತು ಚರ್ಮದ ಆರೋಗ್ಯ ರಕ್ಷಣೆಗೂ ಕೂಡ ಬಳಸಲಾಗ್ತಾ ಇದೆ. ಚರ್ಮ ಮತ್ತು ಕೂದಲ ಆರೋಗ್ಯ ರಕ್ಷಣೆಯಲ್ಲಿ ಮುಖ್ಯ ಪಾತ್ರ ವಹಿಸೋದ್ರಿಂದ ಇದನ್ನ ಕೂದಲ ರಕ್ಷಣೆಗಾಗಿ ತಯಾರಿಸುವಂತಹ ಅನೇಕ ಸೌಂದರ್ಯವರ್ಧಕಗಳಲ್ಲಿ ಬಳಸಲಾಗ್ತಾ ಇದೆ. ಇದಲ್ಲದೆ ಈ ಎಣ್ಣೆ ಸೋಂಕು ನಿರೋಧಕ ಗುಣವನ್ನು ಹೊಂದಿರೋದ್ರಿಂದ ಸೋಂಕು ಕಾರಕ ರೋಗಗಳನ್ನು ಸಹ ತಡೆಗಟ್ಟಲು ಸಹಕಾರಿಯಾಗಿದೆ. ಇನ್ನು ಮುಖ್ಯವಾಗಿ ನಾವು ಅಡುಗೆ ಬಳಸುವಂತ ಎಣ್ಣೆ ರೂಪದಲ್ಲಿ ಅಲ್ಲದಲೇ ಬೇರೆ ಯಾವ ಒಂದು ರೂಪದಲ್ಲಿ ಇದನ್ನ ಬಳಸಬಹುದು ಅಂತೀರಿ? ಸೂರ್ಯಕಾಂತಿಯನ್ನು ಮುಖ್ಯವಾಗಿ ಎಣ್ಣೆ ತೆಗೆದು ಖಾದ್ಯ ತಯಾರಿಕೆಯಲ್ಲಿ ಬಳಕೆಯಲ್ಲಿದೆ. ಇದು ಸಾಮಾನ್ಯವಾಗಿರುವಂತಹ ಇತ್ತೀಚೆಗೆ ಸೂರ್ಯಕಾಂತಿ ಬೀಜದ ತಿರುಳಿನಿಂದ ಅಂದ್ರೆ ಸಿಪ್ಪೆಯನ್ನ ಬೇರ್ಪಡಿಸಿದ ಬೀಜದಿಂದ ಅನೇಕ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರು ಮಾಡಲಾಗ್ತಾ ಇದೆ. ಕೃಷಿ ವಿಶ್ವವಿದ್ಯಾನಿಲಯದ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದವರು ಹಾಗೂ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಸಂಸ್ಥೆಯು ಸೂರ್ಯಕಾಂತಿ ಬೀಜದಿಂದ ಅನೇಕ ಮೌಲ್ಯವರ್ಧಿತ ಪದಾರ್ಥಗಳಾದ ಚಿಕ್ಕಿ ಇರ್ಬೋದು, ಉಂಡೆ, ಚೂಡ, ಚಟ್ನಿ ಪುಡಿ ಮುಂತಾದ ಪದಾರ್ಥಗಳನ್ನ ತಯಾರಿಸಿ ಜನರಿಗೆ ಪರಿಚಯಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಈ ಬೀಜದ ಸಿಪ್ಪೆ ತೆಗೆಯಲು ಸುಲಭವಾದ ತಾಂತ್ರಿಕತೆ ಅವಶ್ಯಕತೆ ಕಂಡುಬರ್ತಾ ಇದೆ. ಹೆಚ್ಚು ಬೇಗ ನಾವು ಸಿಪ್ಪೆ ತೆಗೆಯೋದಿಲ್ಲ. ಈ ಒಂದು ಸಿಪ್ಪೆಯನ್ನ ತೆಗೆಯುವಂತ ತಾಂತ್ರಿಕತೆ ಅಥವಾ ಯಂತ್ರದ ಅವಶ್ಯಕತೆ ಕಂಡುಬರುತ್ತೆ. ಈ ಒಂದು ಯಂತ್ರದ ಸಹಾಯ ದೊರೆತರೆ ಇದರಿಂದ ಇನ್ನೂ ಪೌಷ್ಟಿಕವಾಗಿ ಒಂದು ಮಹತ್ವವನ್ನು ಪಡೆದಿರುವಂತಹ ಈ ಬೀಜದಿಂದ ಅನೇಕ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರಿಸಿ ಜನರಿಗೆ ಪರಿಚಯಿಸಬಹುದು. ಅಂದ್ರೆ ಕಡಲೆಕಾಯಿನಲ್ಲಿ ಈಗ ಈ ಪೀನಟ್ ಬಟರ್ ಅಂತೀವಿ, ಆ ಸೂರ್ಯಕಾಂತಿಯಿಂದಲೂ ಕೂಡ ಅಂತ ತೆಗೆಯಬಹುದೇ ಅಂತದನ್ನ? ಹಾ, ಸೂರ್ಯಕಾಂತಿ ಒಂದು ಬೀಜದ ತಿರುಳಿಂದ ಈ ಪೀನಟ್ ಬಟರ್ ಹೇಗೆ ತಯಾರು ಮಾಡ್ತೀವಿ ಅದೇ ರೀತಿಯಲ್ಲಿ ಮಾಡಿಬಿಟ್ಟು ಈ ಬೆಣ್ಣೆ ಅಥವಾ ತುಪ್ಪದ ಬದಲಾಗಿ ಈ ಒಂದು ಸೂರ್ಯಕಾಂತಿ ಬಟರ್ ಅನ್ನ ಬಳಸಬಹುದು. ಇದು ಆರೋಗ್ಯ ದೃಷ್ಟಿಯಿಂದ ಹೆಚ್ಚು ಸೂಕ್ತವಾದದ್ದು. ಇನ್ನ ಸೂರ್ಯಕಾಂತಿ ಎಣ್ಣೆಯನ್ನು ತೆಗೆದ ಮೇಲೆ ಸಾಮಾನ್ಯವಾಗಿ ಹಿಂಡಿ ಉಳಿದೇ ಉಳಿಯುತ್ತೆ, ಇದನ್ನ ಹೇಗೆ ಬಳಕೆ ಮಾಡ್ಕೋಬಹುದು? ಎಣ್ಣೆ ತೆಗೆದು ಉಳಿದ ಹಿಂಡಿನಲ್ಲಿ 40% ಪ್ರೋಟೀನ್ ಅನ್ನ ಹೊಂದಿರುತ್ತೆ. ಹಾಗೆ ಕಡಲೆಕಾಯಿ ಹಿಂಡಿನ ಯಾವ ರೀತಿ ನಾವು ಅಥವಾ ಸೋಯಾ ಹಿಂಡಿಯನ್ನ ಪಶು ಆಹಾರವಾಗಿ ಉಪಯೋಗ ಮಾಡ್ತೀವಿ, ಅದೇ ರೀತಿ ಈ ಒಂದು ಸೂರ್ಯಕಾಂತಿ ಹಿಂಡಿಯನ್ನ ಪಶು ಆಹಾರವಾಗಿ ಅಥವಾ ಪೌಲ್ಟ್ರಿ ಆಹಾರವಾಗಿ ಬಳಸಬಹುದು. ಈಗ ಆಹಾರ ಅಲ್ಲದಲೇ ಬೇರೆ ಒಂದು ಕೈಗಾರಿಕೆಗಳಲ್ಲೂ ಕೂಡ ಇದರ ಬಳಕೆ ಇದೆಯೇ? ಸಾಮಾನ್ಯವಾಗಿ ನಾವು ಖಾದ್ಯ ತೈಲವಾಗಿ ಬಳಸ್ತಾ ಇದ್ದೀವಿ ಮತ್ತು ಇತರೆ ಆಹಾರ ಪದಾರ್ಥಗಳಲ್ಲಿ ಬಳಸ್ತಾ ಇದ್ದೀವಿ. ಇದರೊಂದಿಗೆ ಇತರೆ ಉದ್ಯಮಗಳಲ್ಲಿ ಈ ಎಣ್ಣೆಯನ್ನು ಬಳಸಲು ಸಾಧ್ಯತೆಯೂ ಕೂಡ ಇದೆ. ಇದನ್ನು ಮುಖ್ಯವಾಗಿ ಪೇಂಟ್ ತಯಾರಿಕೆಯಲ್ಲಿ, ವಾರ್ನಿಷ್ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸಲಾಗ್ತಾ ಇದೆ. ಇದಲ್ಲದೆ ಸೋಪ್ ಮತ್ತು ಡಿಟರ್ಜೆಂಟ್ ತಯಾರಿಕೆಯಲ್ಲೂ ಕೂಡ ಕೆಲವೊಂದು ದೇಶಗಳು ಉಪಯೋಗ ಮಾಡ್ಕೋತಾ ಇದ್ದಾವೆ. ಇದ ಜೊತೆಗೆ ಕೀಟನಾಶಕಗಳ ತಯಾರಿಕೆಯಲ್ಲಿ ಹಾಗೂ ಯಂತ್ರಗಳಿಗೆ ಲುಬ್ರಿಕೆಂಟ್ನಂತೆ ಬಳಸ್ತಾ ಇದ್ದಾರೆ. ಈಗ ತಾವು ಇದುವರೆಗೂ ಈ ಸೂರ್ಯಕಾಂತಿ ಬೀಜ ಮತ್ತು ಎಣ್ಣೆ ಕುರಿತಾಗಿ ವಿವರವಾದಂಥ ಮಾಹಿತಿಯನ್ನು ನೀಡಿದ್ರಿ. ಇನ್ನು ನಮ್ಮ ಅಡುಗೆಯಲ್ಲಿ ಬಳಕೆಯಲ್ಲಿರುವಂಥ ಇನ್ನೊಂದು ಮಹತ್ವಪೂರ್ಣವಾದ ಖಾದ್ಯ ತಯಾರಿ ಅಂದರೆ ಈ ಹುಚ್ಚೆಳ್ಳು ಅಥವಾ ಗುರಳೆಳ್ಳು ಅಂತ ಅಂದು, ಇದರ ಒಂದು ಪೌಷ್ಟಿಕ ಮಹತ್ವ ಮತ್ತು ಬಳಕೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹುಚ್ಚೆಳ್ಳು ನಮ್ಮ ದೇಶದಲ್ಲಿ ಸೂರ್ಯಕಾಂತಿ ಎಣ್ಣೆಯಷ್ಟೇ ಪ್ರಚಲಿತದಲ್ಲದಿದ್ದರೂ ಕೂಡ ಇದು ಜಗತ್ತಿನಲ್ಲಿ ಕೆಲವೇ ಕೆಲವು ದೇಶಗಳು ಬೆಳೆಯುವ ದೇಶಗಳಲ್ಲಿ ನಮ್ಮ ದೇಶ ಕೂಡ ಒಂದು. ಈ ಬೆಳೆ ಮೂಲತಃ ಆಫ್ರಿಕಾದ ಬೆಳೆಯಾಗಿದ್ದು ಇಥಿಯೋಪಿಯಾದ ಮೂಲಕ ನಮ್ಮ ದೇಶಕ್ಕೆ ಪರಿಚಯವಾದಂಥ ಬೆಳೆ. ಇಥಿಯೋಪಿಯಾ, ಭಾರತ, ಪಾಕಿಸ್ತಾನ, ನೇಪಾಳ ಈ ದೇಶಗಳು ವಾಣಿಜ್ಯ ಬೆಳೆಯಾಗಿ ಇದನ್ನು ತಗೊಂಡಿದ್ದಾರೆ. ಇನ್ನ ಎಣ್ಣೆಕಾಳು ಬೆಳೆಯಾಗಿ ಇದರ ಉತ್ಪಾದನೆ ಹೇಗಿದೆ ಅಂತೀರಿ? ಇದು ಎಣ್ಣೆಕಾಳು ಬೆಳೆ ಆದ್ರೂ ಇದು ಒಂದು ಮೈನರ್ ಬೆಳೆ ಅಂತ ನಾವು ಹೇಳ್ತೀವಿ, ಅಂದ್ರೆ ಪ್ರಮುಖ ಬೆಳೆ ಆಗಿಲ್ಲ ನಮ್ಮ ದೇಶದಲ್ಲಿ. ಒಟ್ಟು ದೇಶದ ಎಣ್ಣೆಕಾಳು ಉತ್ಪಾದನೆಯಲ್ಲಿ ಇದ್ರ ಪ್ರಮಾಣ 10% ಮಾತ್ರ ಇದೆ. ಈ ಬೆಳೆಯನ್ನ ಬೆಳೆಯುವ ರಾಜ್ಯ ಅಂದ್ರೆ ನಮ್ಮ ದೇಶದಲ್ಲಿ ಮಧ್ಯಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಒರಿಸ್ಸಾ ಮತ್ತೆ ತಮಿಳುನಾಡು. ಕರ್ನಾಟಕದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಇನ್ನು ನಮ್ಮ ಒಂದು ಆಹಾರದ ಪದ್ಧತಿಯಲ್ಲಿ ಹುಚ್ಚೆಳ್ಳು ಹೇಗೆ ಬಳಕೆ ಆಗ್ತಾ ಇದೆ? ಈ ಬೆಳೆದ ಬಹುಪಾಲ್ ಬೀಜವನ್ನ ಮುಖ್ಯವಾಗಿ ಎಣ್ಣೆಯನ್ನ ತೆಗಿಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಈ ಎಣ್ಣೆಯನ್ನ ಖಾದ್ಯ ತೈಲವಾಗಿ ಅಡಿಗೆನಲ್ಲಿ ಬಳಕೆಯಲ್ಲಿದೆ. ಮತ್ತು ಬೀಜವನ್ನ ಹುರಿದು ನೇರವಾಗಿ ತಿನ್ನಲಿಕ್ಕೆ ಅಥವಾ ಚಟ್ನಿ ತಯಾರಿಸಿ ಅಥವಾ ತಿಂಡಿ ತಯಾರಿಕೆಯಲ್ಲಿ, ಈಗ ಕಾಂಡಿಮೆಂಟ್ಸ್ ತಯಾರಿಕೆಯಲ್ಲಿ ಮತ್ತು ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಮುಖ್ಯವಾಗಿ ರುಚಿ ಮತ್ತು ಮಧುರತೆಯನ್ನು ಹೆಚ್ಚಲು ಉಪಯೋಗ ಮಾಡ್ತಾ ಇದ್ದಾರೆ. ಈ ಹುಚ್ಚಲ್ಲಿರುವಂತಹ ಪೋಷಕಾಂಶಗಳು ಮತ್ತೆ ಆರೋಗ್ಯ ರಕ್ಷಣೆಯಲ್ಲಿ ಇವು ವಹಿಸುವಂತ ಪಾತ್ರದ ಬಗ್ಗೆ ತಿಳಿಸ್ಕೊಡ್ತೀರಾ? ಹುಚ್ಚೆಳ್ಳು ಕೂಡ ಸೂರ್ಯಕಾಂತಿ ಅಂತ ಒಂದು ಎಣ್ಣೆ ಬೀಜ. ಹೌದು. ಈಗ 100 ಗ್ರಾಂ ನಾವು ಹುಚ್ಚೆಳ್ಳು ಸೇವನೆ ಮಾಡಿದ್ರೆ ಅದರಿಂದ ನಮಗೆ 39 ಗ್ರಾಂ ಕೊಬ್ಬು ಅಥವಾ ಎಣ್ಣೆ ಅಂಶ ಸಿಗುತ್ತೆ. ಜೊತೆಗೆ 24 ಗ್ರಾಂ ಪ್ರೋಟೀನು ಮತ್ತೆ ಸುಮಾರು 500 ಕಿಲೋ ಕ್ಯಾಲರಿ ಶಕ್ತಿ ದೊರೆಯುತ್ತೆ. ಈಗ ಹುಚ್ಚೆಳ್ಳು ಎಲ್ಲಾ ಎಣ್ಣೆ ಕಾಳುಗಳಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿಣಾಂಶವನ್ನ ಹೊಂದಿರುತ್ತೆ. ಸೊ ಹಾಗಾಗಿ ಇದರ ಒಂದು ಸೇವನೆ ನಮ್ಮಲ್ಲಿ ವ್ಯಾಪಕವಾಗಿ ಹರಡಿರುವಂತ ರಕ್ತಹೀನತೆ ನಿವಾರಣೆಗೆ ಸಹಕಾರಿಯಾಗುತ್ತೆ. ಅಂದ್ರೆ ಸೂರ್ಯಕಾಂತಿ ರೀತಿಯಲ್ಲಿ ಇದು ಕೂಡ ರಕ್ತಹೀನತೆ ನಿವಾರಣೆಗೆ ಪ್ರಮುಖ ಪಾತ್ರ ವಹಿಸುತ್ತೆ. ಮುಖ್ಯವಾಗಿ ಇದರಲ್ಲಿ ಕಬ್ಬಿನಾಂಶ ಹೆಚ್ಚಾಗಿರೋದ್ರಿಂದ ಇದರ ಬಳಕೆಯನ್ನು ನಾವು ಸದುಪಯೋಗ ಮಾಡ್ಕೋಬೇಕಾಗಿದೆ. ಈಗ ಈ ಹುಚ್ಚೆಳ್ಳಿನಿಂದ ನಾವು ಎಷ್ಟು ಪ್ರಮಾಣದಲ್ಲಿ ಎಣ್ಣೆಯನ್ನು ತೆಗಿಬಹುದು ಮತ್ತೆ ಈ ಎಣ್ಣೆಯಲ್ಲಿರುವಂತ ಮೇಧೋ ಅಮ್ಲಗಳ ಮಹತ್ವ ಏನು? ಹುಚ್ಚೆಳ್ಳಿನಿಂದ ನಾವು ಸುಮಾರು 35-40% ಎಣ್ಣೆಯನ್ನ ತೆಗಿಬಹುದಾಗಿದೆ. ಈ ಎಣ್ಣೆ ಕೂಡ ಸೂರ್ಯಕಾಂತಿ ಎಣ್ಣೆಯಷ್ಟೇ ಆರೋಗ್ಯಕರವಾಗಿದ್ದು ಮುಖ್ಯವಾಗಿ 80% ಪಾಲಿಅನ್ಸ್ಯಾಚುರೇಟೆಡ್ ಮೇಧೋ ಆಮ್ಲವಾದ ಲೀನೋಲೈಕ್ ಆಮ್ಲವನ್ನು ಹೊಂದಿದೆ. ಮತ್ತು ಇದರೊಂದಿಗೆ 3% ಲೀನೋಲೆನಿಕ್ ಆಮ್ಲ ಮತ್ತು 1% ಅರಾಚಿಡೋನಿಕ್ ಆಮ್ಲವನ್ನು ಹೊಂದಿದೆ. ಇದರಿಂದ ಈ ಒಂದು ಹುಚ್ಚೆಳ್ಳು ಎಣ್ಣೆ ಆರೋಗ್ಯದ ದೃಷ್ಟಿಯಿಂದ ಉತ್ಕೃಷ್ಟ ಎಣ್ಣೆಯಾಗಿ ಬಳಕೆಯಲ್ಲಿ ಇದೆ. ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಈ ಒಂದು ಹುಚ್ಚೆಳ್ಳು ಎಣ್ಣೆಯ ಬಳಕೆ ಹೇಗಿದೆ? ಈಗ ನಮ್ಮ ದೇಶದಲ್ಲಿ ಇತರೆ ಖಾದ್ಯ ತೈಲಗಳಿಗೆ ಹೋಲಿಸಿದ್ರೆ ಇದರ ಬಳಕೆ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಇದರ ಬಳಕೆ 2% ಮಾತ್ರ ಇದೆ. ಆದ್ರೆ ಇಥಿಯೋಪಿಯಾದಲ್ಲಿ 50-60% ಜನರು ಖಾದ್ಯ ತೈಲವಾಗಿ ಹುಚ್ಚೆಳ್ಳನ್ನ ಬಳಸ್ತಾ ಇದ್ದಾರೆ. ಈ ಅಡಿಗೆ ಎಣ್ಣೆ ಅಲ್ದಲನೆ ಮತ್ತೆ ಹೇಗೆ ಇದನ್ನ ಬಳಸ್ಕೋಬಹುದು ಅಂತ? ಇತರೆ ಎಣ್ಣೆಗೆ ನಾವು ಹೋಲಿಸಿದಾಗ ಮಾರುಕಟ್ಟೆನಲ್ಲಿ ಇದ್ರ ಬೆಲೆ ಕಡಿಮೆ ಇರೋದ್ರಿಂದ ಇವು ಕೆಲ ಬುಡಕಟ್ಟು ಜನರು ಈ ತುಪ್ಪದ ಬದಲಾಗಿ ಈ ಎಣ್ಣೆಯನ್ನ ಬಳಸ್ತಾ ಇದ್ದಾರೆ. ಅಲ್ಲದೆ ಈಗ ಮಾರುಕಟ್ಟೆನಲ್ಲಿ ವ್ಯಾಪಾರಸ್ಥರು ಇತರೆ ಎಣ್ಣೆಗಳೊಂದಿಗೆ ಕಲಬೆರಕೆ ಮಾಡಲು ಕೂಡ ಈ ಒಂದು ಎಣ್ಣೆಯನ್ನ ಬಳಸ್ತಾ ಇರೋದು ಕಂಡುಬರ್ತಾ ಇದೆ. ಅದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗೋದಿಲ್ವೇ ಕಲಬೆರಕೆಯಿಂದ? ಇಲ್ಲ ಇಲ್ಲ, ಈ ಒಂದು ಎಣ್ಣೆ ಆರೋಗ್ಯದ ದೃಷ್ಟಿಯಿಂದ ಪೌಷ್ಟಿಕದ ದೃಷ್ಟಿಯಿಂದ ಉತ್ತಮವಾದಂತಹ ಮೌಲ್ಯಗಳನ್ನು ಹೊಂದಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದೆ. ಇನ್ನ ಸೂರ್ಯಕಾಂತಿ ಎಣ್ಣೆ ರೀತಿಯಲ್ಲೇ ಇದರನ್ನ ನಾವು ಈ ಕೈಗಾರಿಕೆಯಲ್ಲೂ ಕೂಡ ಬಳಸ್ಕೋಬಹುದೇ? ಸೂರ್ಯಕಾಂತಿ ಎಣ್ಣೆ ಅಂತಾನೆ ಕೂಡ ಇದನ್ನು ಕೂಡ ಪೇಂಟ್ ತಯಾರಿಕೆನಲ್ಲಿ, ಸೋಪ್, ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ತುಂಬಾ ಸಂತೋಷ ಡಾಕ್ಟರ್ ಗೀತಾ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಸೂರ್ಯಕಾಂತಿ ಮತ್ತೆ ಹುಚ್ಚೆಳ್ಳು ಎಣ್ಣೆಯಲ್ಲಿರುವಂತಹ ಪೌಷ್ಟಿಕಾಂಶಗಳು, ಇದರ ಮಹತ್ವ ಮತ್ತೆ ಇದನ್ನ ಹೇಗೆ ಹೇಗೆ ಬಳಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಸೂರ್ಯಕಾಂತಿ ಮತ್ತು

ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿರಂಗ ಪ್ರಸಾರವಾಯಿತು. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ದೊಡ್ಡ ಪುಲಿಕೋಟು ಗ್ರಾಮತ್ರ ಪೊನ್ನುಕಂಡ ರಾಮಯ್ಯ ಮಣಿಯಂಗ 79ನೇ ಬಾಯ್ತಲು ಇಂದು ಮರಣಪಟ್ಟಿತು. ಪೊನ್ನುಕಂಡ ರಾಮಯ್ಯ ಮಣಿಯಂಗ ಆಖಿರಿ ಕಾರ್ಯ ನಾಳೆ ಮಜ್ಜಣ 1:30 ಒಕ್ಕ ಕ್ಯಾಕೊಳತು ನಡಪ. ಮೂಲತ್ತು ಕೊಕ್ಲೂರು ಕಾರಳನ ಇಕ್ಕ ಅಮೆರಿಕಾತ ವಾಸ ಇಂಜ ಬಾಳೆಟ್ಟಿರ ತಿಮ್ಮಯ್ಯ ಇಂಗ ಇಂದು ಮರಣಪಟ್ಟಿತ್ತು. ನ್ಯಾಯವಾದಿ ಎಳ್ತಕಾರ ಆಯ್ತಿಂಜ 83ನೇ ಬಾಯತ್ರ ಕುಕ್ಲೂರು ಮಾಳೆಟ್ಟಿರ ತಿಮ್ಮಯ್ಯ ಇಂಡ ದಪನ ಕಾರ್ಯ ನಾಳೆ ಅಮೆರಿಕಾತ ನಡಪ. ಕೊಳ್ತೋಡು ಗ್ರಾಮತ್ರ ಮರುವಂಡ ಸೋಮಪ್ಪ ಐಂಡ ಪೊಣ್ಣು ದೇವಕಿ ಅಯ್ಯಂಗ 89ನೇ ಬಾಯ್ತಲು ಇಂದು ಮರಣಪಟ್ಟಿತ್ತು. ಮರುವಂಡ ದೇವಕಿ ಅಂಡ ತಾಮನೆ ಬೆಂಜಾಂಡ ಆಕಿರಿ ಕಾರ್ಯ ನಾಳೆ ಮಜ್ಜಣ 12:00 ಕೊಳ್ತೋಡು ತೂಟಂಗಳತ್ತು ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಸೆಂಚುರಿ ನ್ಯಾಚುರಲ್ ವಿನಿಯರ್ ಮೈಸೂರು ಹಂಗೆ ಕೊಡಗಿನ ವಿತರಕರು ಸುಖಾ ಮಾರ್ಕೆಟಿಂಗ್ ಜಯನಗರ ಮೈಸೂರು. ನಮ್ಮಲ್ಲಿ ಎಲ್ಲಾ ತರದ ಪ್ಲೈವುಡ್ ಬ್ರ್ಯಾಂಡ್ ಲ್ಯಾಮಿನೇಟೆಡ್ ಬಾಗಿಲುಗ WPC ಹಂಗೆ NFC ಬಾಗಿಲುಗ ನಿಮಗೆ ಸಿಕ್ಕಿದೆ. ಹಿಂದೆ ಸಂಪರ್ಕ ಮಾಡಿ ಮಾಲೀಕರು ಮೊಟ್ಟನ ಕೌಶಿಕ್ ಸುಪ್ಪಯ್ಯ. ಮೊಬೈಲ್ 9483620311. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ ಪ್ಯಾಟೆನ ಹತ್ರದ ಸಂಸ್ಥೆನ ವ್ಯಾಪ್ತಿಯ ಖಾಸಗಿ ಹಂಗೆ ಸರ್ಕಾರಿ ಶಿಕ್ಷಣ ಸಂಸ್ಥೆಯ ಆಸ್ಪತ್ರೆಗ ಕ್ರೀಡಾ ಸಂಕೀರ್ಣಗ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಮುಖ್ಯ ಪಟ್ಟವಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸ್ವಯಂ ಪ್ರೇರಿತ ರಿಟ್ ಅರ್ಜಿ ಸಂಖ್ಯೆ 5/2025 ನೀಡಿದ ನಿರ್ದೇಶನದ ಹಂಗೆ ತಮ್ಮ ಸಂಸ್ಥೆನ ಅಂಗಲಲ್ಲಿ ಯಾವುದೇ ಬೀದಿ ನಾಯಿಗ ವಾಸ ಇದ್ದರೆ ಅದನ್ನು ಪರಿಶೀಲನೆ ಮಾಡಿ ಕೂಡಲೇ ಅದರ ಸಂಖ್ಯೆನ ಲೆಕ್ಕ ಮಾಡಿ ಮುಖ್ಯಾಧಿಕಾರಿ ಪೌರಾಧಿಕಾರಿಗೆ ತಿಳಿಸೋಕು. ಹಂಗೆ ಅಂಗಲಲ್ಲಿ ಬೀದಿ ನಾಯಿಗಳ ಉಪದ್ರ ದಡಿಯಕ್ಕೆ ಮತ್ತೆ ಅವುಗಳ ಜಾಗನ ನಿಯಂತ್ರಿಸಿಕೆ ಕ್ರಮ ವಹಿಸುವುದು. ಪ್ಯಾಟೆನ ಹತ್ತಿರದ ಸಂಸ್ಥೆಯಿಂದ ಬೀದಿ ನಾಯಿನ ಸ್ಥಳಾಂತರಿಸಿಕೆ ಸಹಕರಿಸಿಕೆ ಒಬ್ಬ ಜವಾಬ್ದಾರಿತ ನೌಕರನ್ನ ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡುದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಹಂಗೆ ತಮ್ಮ ಸಂಸ್ಥೆನ ವ್ಯಾಪ್ತಿಲಿ ನಾಯಿಗಳ ವಾಸ ಮಾಡಿಕೆ ಕೊಟ್ಟಲ್ಲಿ ಅದನ್ನು ಇನ್ನೊಂದು ಜಾಗಕ್ಕೆ ಸ್ಥಳಾಂತರಿಸಿಕೆ ಅದರ ವೆಚ್ಚನ ತಮ್ಮ ಸಂಸ್ಥೆಯಿಂದ ವಸೂಲಿ ಮಾಡಲಾದೆ ಈ ಆದೇಶನ ಉಲ್ಲಂಘನೆ ಮಾಡಿದಲ್ಲಿ ನ್ಯಾಯಾಲಯದ ಆದೇಶದ ಹಂಗೆ ತಮ್ಮ ವಿರುದ್ದ ಕಾನೂನು ಕ್ರಮ ವಹಿಸಲಾದೇತ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗ ತಿಳಿಸಿಯೋಳು. ಇಡೀ ದೇಶದ ನಾಗರಿಕರು ಆರೋಗ್ಯ ಆಗಿರೋಕ್ಕೂ ತಮ್ಮ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರು ಶುರು ಮಾಡಿದ ಫಿಟ್ ಇಂಡಿಯಾ ಆಂದೋಲನಕ್ಕೆ ಮೈಸೂರಲ್ಲಿ ಜಾಸ್ತಿ ಆದ್ಯತೆ ನೀಡಲಾದೆ ಈ ಬಗೆಲಿ ಬ್ಯಾರೆ ಬ್ಯಾರೆ ಕ್ರೀಡೋತ್ಸವನ ಆಯೋಜಿಸಲಾದೇತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಅವು ತಿಳಿಸಿಯೋಳು. ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಆಹ್ವಾನಿತ ತಂಡಗಳ ನಡುವೆ ಗೋವಾ ಸೆವೆನ್ಸ್ ರಗ್ಬಿ ಪೈಪೋಟಿಲಿ ಮಾಜಿ ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಕೊಡಗಿನ ಮಹದಂಡ ತಿಮ್ಮಯ್ಯ ಅವು ಪ್ರತಿನಿಧಿಸಿ ಗೋವಾ ತಂಡ ಚಾಂಪಿಯನ್ ಇನಾಮನ ಪಡೆದುಟ್ಟು. ರಾಷ್ಟೀಯ ಕೆಡೆಟ್ ಎನ್ಸಿಸಿ ದಿನಾಚರಣೆನ ಬಗೆಲಿ ಸೈನಿಕ ಶಾಲೆ ಕೊಡಗಿನ ಎನ್ಸಿಸಿ ಘಟಕ ಕುಶಾಲನಗರ ಹತ್ತಿರದ ಹಾರಂಗಿ ಜಲಾಶಯದ ಅಂಗಳಲ್ಲಿ ಮನರ ಮಾಡುವ ಅಭಿಯಾನನ ಆಯೋಜನೆ ಮಾಡಿದೆ. 2025-26 ಸಾಲಿನ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತೆ ಉಸ್ತುವಾರಿ ಸಮಿತಿ ಸಭೆ ಮಾನ್ಯ ಮಂತ್ರಿಗ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ December 6 ಹೊತ್ತಾರೆ 10:30 ಕೊಡಗು ಜಿಲ್ಲಾ ಪಂಚಾಯಿತಿ ಮುಖ್ಯ ಸಭಾಬಾಡಲಿ ನಡೆದೇತ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ತಿಳಿಸಿಯೋಳು.